ನಾವೇ ಇಲ್ಲೇ ಮನೆಯಲ್ಲೇ ಎಲ್ಲನೇ ಅಭಿವೃದ್ಧಿ ಮಾಡ್ಕೊಂಡಂಗೈತದೆ. ಆಮೇಲೆ ಎಲ್ಲೂ ಸಮಯ ಸಿಲ್ದಂಗೆ ನೇರವಾಗಿ ಅದ ತಳಿ ಅಭಿವೃದ್ಧಿ ಆದಂಗೈತದೆ, ಬೇರೆ ರೈತರಿಗೂ ಅದು ಉಪಯೋಗ ಆಯ್ತದೆ ಅಂತೇಳಿ ನಾನೇ ಎಲ್ಲನೇ ಈಗ ಆ ಗೋ ತಳಿ ಸಂರಕ್ಷಣೆ ನಾನೇ ಮಾಡ್ತಾ ಇದ್ದೀನಿ. ಅಂದ್ರೆ ಸಿ ಪಿ ಕೃಷ್ಣ ಅವ್ರ ಹೆಂಗೆ ಅಂದ್ರೆ ಅವ್ರ ಕಣ್ಣಿಗೆ ಏನ್ ಬಿತ್ತೋ ಅದನ್ನ ಸಂರಕ್ಷಣೆ ಮಾಡ್ಬೇಕು, ಅದನ್ನ ಜಾಸ್ತಿ ಮಾಡ್ಬೇಕು, ಅದನ್ನ ಇನ್ನೊಂದಿಷ್ಟು ಮಲ್ಟಿಪ್ಲೈ ಮಾಡಿ ಹಂಚಿ ಅದಕ್ಕೊಂದು ಮೌಲ್ಯವರ್ಧನೆ ಮಾಡಕ್ ಬಿಡ್ತೀರಿ ನೀವು? ಹಾ, ಮಾಡ್ಬೇಕು ಸರ್. ಯಾವ್ದೇ ಒಂದು ಅಮೂಲ್ಯ ತಳಿ ಕಣ್ಣು ಬೀಳಿ ಅದು ಆಸೆ ಪಟ್ಟಿಕಂದಿ ಖುದ್ದಾಗಿ ಅಲ್ಲೇ ನಿಂತ್ಕಂದಿ ತಂದಿ ಅದೇನ್ ಸಾಧನೆ ಇದೆ ಅಂತ ಭೂಮಿಲಿ ಬೆಳಿಬೇಕು. ಇಲ್ಲಿ ಮನೇಲಿ ಯಾವ್ದೇ ಒಂದು ಅಮೂಲ್ಯವಾದ ತಳಿನೇ ಸಿಕ್ಬೋದು, ಅದ್ ಹಸುನೇ ಆಗ್ಬೋದು, ಒಂದು ಹಣ್ಣು ಗಿಡನೇ ಆಗ್ಬೋದು, ಆ ವಸ್ತು ಮೇಲೆ ಜಾಸ್ತಿ ಪ್ರೀತಿ ಬಟ್ಟಿ ನಮ್ಮ ಜಮೀನಲ್ಲಿ ಬೆಳೆಸಿ ಆ ರುಚಿ ನೋಡಿಗಿಂಟು ನಮ್ಗೆ ಇದ್ದೇನೆ ಇರಲ್ಲ ಸರ್. ಒಂದ್ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನಿಮ್ಮ ಕೃಷಿ ಭೂಮಿಯಲ್ಲೇ ಚಟುವಟಿಕೆ ಕಲಿತೀರಿ ಸರ್? ಇರ್ತೀನಿ ಯಾವಾಗ್ಲೂ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಜಮೀನ್ ಭೂಮಿಲಿ ಆ ತಾಕಗೆ ಈ ತಾಕಗೆ ಭೇಟಿ ಕೊಡೋದು, ಆಳ್ನೊಂದಿಗೆ ಎಲ್ಲ ಕೆಲಸ ಮಾಡೋದು. ಆಮೇಲೆ ನಮ್ದು ರೈತರು ಮೀಟಿಂಗ್ ಇದ್ರೆ ಅಲ್ಲಿ ಭಾಗವಹಿಸ್ತೀನಿ. ಇನ್ನೆಲ್ಲೂ ಹೋಗಲ್ಲ, ಯಾವ್ದೇ ರಾಜಕೀಯ ಜಂಜಾಟ ಇಲ್ಲದಂಗೆ ಆರ್ಡರ್ಗಳು ತಗೋತೀರಿ? ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ. ಇಲ್ಲಿ ಮನೆಯಲ್ಲಿ ಇದೈತೆ, ವಾಟ್ಸ್ಆಪ್ ಮುಖಾಂತರ ಏನಾರ ಮೆಸೇಜ್ ಹಾಕಿ ಆರ್ಡರ್ ತಗೋತಾರೆ. ಆಮೇಲೆ ನಮ್ಮ ಸಂಘ ಸಂಸ್ಥೆಯರು ನೇರವಾಗಿ ಹೇಳ್ತಾರೆ, ನಮ್ಮ ವಿ ಸಿ ಫಾರಂ ಇಂದ ಯಾರು ನಮ್ಮ ಕೃಷಿ ವಿಜ್ಞಾನಿಗಳಾಗ್ಬೋದು, ನೇರವಾಗಿ ಇವ್ರ ಹತ್ರ ಬಿತ್ತನೆ ಬೀಜ ಸಿಗ್ತದೆ, ಹಣ್ಣು ಗಿಡಗಳು ಸಿಗ್ತವೆ ಅಂತ ಹೇಳಿ ಆ ಪದಾರ್ಥ ಇಲ್ಲಿಂದ ನಾನು ಅವ್ರಿಗೆ ಸಮಾರೋಪಕ್ಕಾಗಿ ಕಳಿಸ್ಕೊಡ್ತೀನಿ. ಅಲ್ಲಿ ಬೆಳೆ ಬರೋಗಿಂಟ ಅವ್ರಿಗೂ ರೈತರಿಗೂ ಮಾಹಿತಿ ಕೊಡ್ತಾ ಇರ್ತೀನಿ ತಾಳ್ಮೆಯಿಂದ. ನೈಸರ್ಗಿಕ ಪ್ರತಿ ರಾಸಾಯನಿಕ ವಸ್ತು ತಿಂದಿರ್ತದೆ, ಅದು ಭೂಮಿ ಹಂತವಾಗಿ ಪ್ರಿಪೇರ್ ಆಗುತ್ತೆ. ನೀವು ಏನು ಕೊಡದೆ ನಂಗೆ ಪ್ರತಿ ವರ್ಷ ಬೆಳೀರಿ, 3 ವರ್ಷ ಆದ್ಮೇಲೆ ನಿಮ್ ಕಾಪಾಡ್ತದೆ ಕೊನೆಗಿಂಟ ಅಂತ ಹೇಳಿದೀನಿ. ಆ ತರ ಮಾಡ್ಕೊಂಡಿದ್ದಾರೆ, ತುಂಬಾ ಕೊಟ್ಟಿರಲ್ಲ, ಸಮರ್ಪಕವಾಗಿ ಹೇಳಿದ್ದಾರೆ, ಎಲ್ಲ ಮಾಡ್ತಾ ಇದೀರ. ಅಂದ್ರೆ ಈ ರಾಸಾಯನಿಕಗಳಿಗೆ ನೀವು ದುಡ್ಡೇ ಖರ್ಚು ಮಾಡಿಲ್ಲ ಇದುವರೆಗೆ? ರಾಸಾಯನಿಕ ಇದುವರೆಗೆ ಅಲ್ಲಿ ಮನೆಯಲ್ಲಿ ಒಂದು ರಾಸಾಯನಿಕ ಚೀನಿಯಲ್ಲಿ ಔಷಧಿ ಪಂಪಿಯಲ್ಲಿ ನೋಡಿ, ಇಲ್ಲ ಜಮಿ ಉಳುಮೆ ಮಾಡ್ದಂಗೆ ಎರಡು ಸದೈತವಾದ ಅನ್ಬಿಟ್ಟು ಟ್ಯಾಕ್ಟರ್ ಇದ್ರೆ ಉಳುಮೆ ಮಾಡ್ದಂಗೆ ಅದ್ರಲ್ಲಿರೋ ತ್ಯಾಜ್ಯಗಳ ಭೂಮಿಗೆ ಹಾಕತಾ ಇದೀನಿ. ಈಗ ಗೊಬ್ಬರ ಕೆಲವೆಲ್ಲ ಬೆಳೆಗೆ ಬೇಕಾಗತ್ತೆ ನಮ್ಗೆ, ನಿರಂತರವಾಗಿ ಇಳುವರಿ ಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಈ ತರ ಜನ ಮಾಡ್ಕೋತೀರಾ? ಹಿಂಗಂದ್ರೆ ಈಗ ಒಂದ್ ಕಾಂಪೋಸ್ಟ್ ಮಾಡಿದೀನಿ, ಜಪಾನ್ ಮಾದರಿದು ಕಲ್ ಚಪ್ಪಡಿಯಿಂದ ಗೊಬ್ಬರ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಒಂದ್ರಿ ಅಡಿ ಈ ಗಂಜಾ ಬೆರೆಸಿ ಈ ತರಕಾರಿ ಗಿಡಕ್ಕೋ ಈ ಭತ್ತದ ಮೇಲ ಗೊಬ್ಬರಕ್ಕೂ ಉಪಯೋಗಿಸ್ಕೋತೀನಿ. ಈ ತರಕಾರಿ ಬರೀ ಮನೆ ಉಪಯೋಗ ಮಾಡ್ಕೋತೀನಿ ತರಕಾರಿ, ಮಾರ್ಕೆಟಿಗೆ ಮಾಡಲ್ಲ, ಮನೆ ಉಪಯೋಗಕ್ಕೆ ಬೀಜ. ಈಗ ಪಡುವಲಕಾಯಿ, ಹೀರೆಕಾಯಿ, ಬದನೆಕಾಯಿ, ಕತ್ತಿಕಂಗ್ ಗಿಡ. ನೀವು ಕಾಸು ಸಂಪಾದನೆ ಮಾಡೋದು ಯಾವ್ದ್ರಲ್ಲಿ ಜಾಸ್ತಿ ಸರ್? ಈಗ ಅಂದ್ರೆ ಈಗ ತೆಂಗಲ್ಲೇ ಜಾಸ್ತಿ, ಈ ತೆಂಗಲ್ಲಿ ಕಾಯಿಯಾಗಿ ಮಾರಾಟ ಮಾಡ್ತೀವಿ, ಅದರಿಂದ ಬಂದ ಕೊಬ್ಬರಿಲಿ ಎಣ್ಣೆಯಾಗಿ ಮಾರಾಟ ಮಾಡ್ತೀವಿ, ಎಳ್ಳೀರಾಗಿ ಮಾರಾಟ ಮಾಡ್ತೀವಿ, ಅದು ಹೋಳಿಗೆ ತರ, ಮಿಠಾಯಿ ತರ, ಕಜ್ಜಾಯಿ ತರ ಮಾರಾಟ ಮಾಡ್ತಾ ಇದೀವಿ. ನಮ್ ಪ್ರಿಪೇರ್ ಆದ್ಯತೆ ಅಂತಂದ್ರೆ ಫಸ್ಟ್ ತೆಂಗನೇ. ತೆಂಗು ಬಿಟ್ರೆ ಇದು ಈಗ ಇದು ಸಿರಿಧಾನ್ಯದಲ್ಲಿ ಕಡಿಮೆ ಇಳುವರಿ. ಈಗ ತೆಂಗು ಬಿಟ್ರೆ ನಮ್ಗೆ ಈ ಬೆಲ್ಲ ಮಾಡೋ ದೇಸಿಯಿಂದ ಕಬ್ಬಲ್ಲೂ ಸಿಗ್ತದೆ. ಕಬ್ಬಲ್ಲಿ 32-33 ಕ್ವಿಂಟಲ್ ಬೆಲ್ಲ ಬಂದ್ರೆ ಕಬ್ಬಲು ನಮ್ಗೆ ಅಷ್ಟೇ ದುಡ್ಡು ಉಳ್ಕೋತದೆ. ಈಗ ನಿಮ್ಮ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ರು ಗಂಡ ಮಕ್ಕಳು, ಒಬ್ಬ ಸೆಕೆಂಡ್ ಪಿ ಯು ಓದ್ತಾ ಇದ್ದಾನೆ, ಇನ್ನೊಬ್ಬ 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಒಬ್ಬನ ಪುನಃ ಮರಳಿ ಮಣ್ಣಿಗೆ ಹಾಕಬೇಕು ಒಬ್ಬ ಓದ್ಲಿ ಅಂತ, ಇಲ್ಲರ ಅವನೇ ಓದಿಸ್ಬಿಟ್ಟು ಬಿ ಎಸ್ ಸಿ ಜಿ ಮಾಡಿಸಿ ನಮ್ಮ ಕೃಷಿ ಮೂಲಕ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ನಿಮ್ಮ ಆಸೆ? ಆಸೆ ಸರ್ ಅಷ್ಟೇ. ಮರಳಿ ಮಣ್ಣಿಗೆ ಒಬ್ನಾರು ಬಂದ್ಲಿ, ಈ ಭೂಮಿ ತುಳಿಲಿ, ಮುಂದೆ ಈ ವಸ್ತು ಏನದೆ, ಈಗ ಒಂದು ಸೊಪ್ಪಿನ ಗಿಡ ಆಗ್ಬೋದು, ಎಷ್ಟೋ ಜನಕ್ಕೆ ಇವಾಗ ಔಷಧಿ ಗಿಡಗಳು, ಒಂದು ಕರಿಬೇವಿನ ಸೊಪ್ಪು, ಒಂದೆಲ್ಗ, ಒಂದು ಬಸಳೆ ಸೊಪ್ಪು, ಆಮೇಲೆ ಇವು ಸುಮಾರು ಔಷಧಿ ತಳಿಗಳಿಗೆ ಜನಗಳಿಗೆ ಗೊತ್ತೇ ಇರಲ್ಲ, ಅವೆಲ್ಲ ಮನೆ ಪಾಠ ಮಾಡ್ದಂಗೆ ಮಾಡಬೇಕು. ಹೀಗೆ ಎಲ್ಲ ಪ್ರತಿಯೊಂದು ಯಾವ್ದು ಭತ್ತ, ಯಾವ್ದು ರಾಗಿ, ಯಾವ್ದು ಕಬ್ಬು, ಯಾವ್ದು ಹಣ್ಣು ಗಿಡಗಳನ್ನು ಈಗಿನ ಹುಡುಗರಿಗೆ ಮಾಹಿತಿನೇ ಇಲ್ಲ. ಅವೆಲ್ಲ ಪುನಃ ಮಾಹಿತಿ ಕೊಟ್ಟು ಆ ರೋಗ ರುಜಿನಿಗಳಿಗೆ ಏನು ಸುತ್ತಾಗ್ದಂಗೆ, ನಾವು ಭೂಮಿಯಿಂದ ಬೆಳೆದ್ರೂ ಸಾಕಲ್ಲ. ಈಗ ನಮ್ಮ ಅಯ್ಯ ಭೂಮಿಯಿಂದ ಬಂದರು, ನಮ್ಮ ತಂದೆ ಅದರಿಂದ ಬಂದರು, ನಾನು ಅದರಿಂದ ಹೆಸರು ಪಡೆದೆ, ಒಬ್ಬ ನನ್ನ ಜೊತೆ ಯಾರು ಬಂದು ಅವನು ನಮ್ಮ ಆಸೆ. ಇಷ್ಟೆಲ್ಲ ಬೇರೆ ಬೇರೆ ಉತ್ಪನ್ನಗಳಿರುವಾಗ ಮಾರುಕಟ್ಟೆದು ಒಂದು ಬಹಳ ದೊಡ್ಡ ಸವಾಲೆ. ಯಾಕಂದ್ರೆ ಈ ಕಡೆ ಭತ್ತ ನೋಡ್ತಿರೋ, ಸಿರಿಧಾನ್ಯ ನೋಡ್ತಿರೋ, ತೆಂಗು ನೋಡ್ತಿರೋ, ಅಡಿಕೆ ನೋಡ್ತಿರೋ, ಮೌಲ್ಯವರ್ಧಿತ ಉತ್ಪನ್ನಗಳು ನೋಡ್ತಿರೋ, ಮದ್ಯ ಬೆಲ್ಲ ತಯಾರಿಕೆ ನೋಡ್ತಿರೋ ಅಂತ, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಸರ್ ಮಾಡ್ಬೋದು. ನಮಗೆ ಸ್ಟಾರ್ಟಿಂಗ್ ಎಲ್ಲ ಏನು ಗೊತ್ತಾ, ನಮಗೆ ಕಡಿಮೆ ಪ್ರದೇಶದಲ್ಲಿ ಬೆಳೀತಿದ್ದಾಗ ನಾವು ನೈಸರ್ಗಿಕ ಬೆಳೆದುದ್ದ, ಮಾಮೂಲಿ 7 ವರ್ಷ ಕೆಮಿಕಲ್ಸ್ ಎಲ್ಲ ಬೆಳೀತಾರಲ್ಲ ಆ ರೇಟ್ಗೆ ಕೊಟ್ಟಿದ್ದೀನಿ ಸರ್, ಅಷ್ಟು ಕಷ್ಟಪಟ್ಟಿದ್ದೀನಿ. ಆ ಮೇಳದಲ್ಲಿ ಗ್ರಾಹಕರು ಗುರುತಿಸಿ ಅದು ಇತರ ಏನದೇ ಪೌಷ್ಟಿಕಾಂಶ, ಯಾಕೆ ನಾಟಿ ತಳಿ ಬೆಳಿಬೇಕು, ಯಾಕೆ ಗೋತಳಿ ಸಂರಕ್ಷಣೆ ಮಾಡಿ ಆ ಉತ್ಪನ್ನಗಳೇ ಉಪಯೋಗಿಸ್ಬೇಕು, ವಿಷಮುಕ್ತ ತಿನ್ಬಾರ್ದಲ್ಲ ಅಂತ ಹೇಳಿ ಪ್ರತಿಯೊಂದು ಮೇಳಕ್ಕೂ ರಸ್ತೆ ಬದಿಲೆಲ್ಲ ಬೆಂಗಳೂರು ಮೇಳ, ಮೈಸೂರು ಮೇಳ, ಮಂಡ್ಯದೆಲ್ಲ ಮೇಳದಲ್ಲೆಲ್ಲ 4 ವರ್ಷ ಒತ್ತಿ ಒತ್ತಿ ಮೇಳದಲ್ಲೆಲ್ಲ ಮಾರಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮೀಟಿಂಗಲ್ಲೆಲ್ಲ ಇದನ್ನು ಪ್ರಚಾರ ಮಾಡಿ ಇದು ಅಂತಂತವಾಗಿ ಮಾರ್ಕೆಟ್ ಮಾಡ್ಕೊಂಡಿರ ಸ ಭಾರಿ ಕಷ್ಟಪಟ್ಟು ಮಾರ್ಕೆಟ್ ಮಾಡ್ಕೊಂಡಿರೋದು. 4-5 ವರ್ಷ ಗ್ರಾಹಕರಿಗೆ ಏನಂದ್ರೂ ಗೊತ್ತಿರಲ್ಲ, ದೇಶಿ ತಳಿ ಬಗ್ಗೆ ಗೊತ್ತಿರಲ್ಲ, ಸಾವಯವ ಯಾಕೆ ಮಾಡಬೇಕು ಯಾಕೆ ತಿನ್ನಬೇಕು ಅಂತ ಗೊತ್ತಿರಲ್ಲ. ಪ್ರತಿಯೊಂದು ಸಂಘ ಸಂಸ್ಥೆ ಏನೇನು ಮಾಡ್ತಾರೆ ಮೇಳದಲ್ಲೆಲ್ಲ ಭಾಗವಹಿಸಿ ಪ್ಯಾಕೆಟ್ ಥರ ಮಾರಾಟ ಮಾಡ್ಕೊಂಡು ಭಾರಿ ಕಷ್ಟಪಟ್ಟಿದ್ದೀನಿ ಆಗಿನ ಕಾಲದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಮಧ್ಯವರ್ತಿಗಳ ಒಂದು ತೊಂದರೆ ಇರೋದ್ರಿಂದ ಎಷ್ಟೋ ಬೆಳೆದಂತಹ ಬೆಳೆಗಾರನಿಗೆ ಬೇಕಾದಂತಹ ಮೌಲ್ಯ ಸಿಗ್ತಿಲ್ಲ ಅಂತ. ನೀವು ಈ ಸಮಸ್ಯೆ ಏನು, ಈ ಸಮಸ್ಯೆ ನಮಗೆ ದೇಶಿ ತಳಿಗೆ ನಾವೇ ಮಾರ್ಕೆಟ್ ಮಾಡ್ಕೊಂಡ ದೇಶದಿಂದ ಮಧ್ಯವರ್ತಿ ಕಾಟೆ ಇಲ್ಲ. ಈಗ ಬೆಂಗಳೂರವರು ನಾವೊಂದು 30-40 ಜನ ಗ್ರಾಹಕರು ನಮ್ಮಲ್ಲಿ ಏನ್ ಬೆಳಿತೀವಿ ಪ್ಯಾಕೇಜ್ ರೂಪದಲ್ಲಿ ಅವ್ರಿಗೆ ಆಪ್ ಮುಖಾಂತರ ಅವ್ರ ಮನೆಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರ ಮನೆಗೆ ಒಂದು ತಿಂಗಳಿಗೆ ಏನ್ ಪ್ರಮಾಣದಲ್ಲಿ ಬೇಕು ನಮಗೆ ನೇರವಾಗಿ ನಮ್ಮ ರೈತರಿಂದ ಅವ್ರ ಗ್ರಾಹಕ ಮಧ್ಯಮವರ್ತಿ ಕಾಟೆಯಲ್ಲಿ ಹೋಯ್ತದೆ. ಅವ್ರಿಗೆ ತೆಂಗಿನಕಾಯಿ ಬೇಕೆ, ಆಮೇಲೆ ಒಂದ್ ಏನಾರ ಭತ್ತ ಬೇಕೆ, ಭತ್ತದ ಪ್ಯಾಡಿದು ಯಾವ್ದಾರ ಅಕ್ಕಿ ಬೇಕೆ, ರಾಗಿ ಬೇಕೆ, ಸಿರಿಧಾನ್ಯದ ಬೇಕೆ, ಯಾವ್ದಾರ ಪಪ್ಪಾಯಿ ಹಣ್ಣು ಬೇಕೆ, ಸೀಬೆ ಹಣ್ಣು ಬೇಕೆ, ಎಲ್ಲನೇ ನಾವು ಪ್ಯಾಕೇಜ್ ರೂಪದಲ್ಲಿ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ನೀವೇ ಮಾರ್ಕೆಟ್ ಮಾರ್ಕೆಟ್ ಮಾಡ್ಕೊಂಡಿದ್ದೀವಿ. ಜನ ಬೇಕಲ್ಲ ಹೆಂಗೆ ಸರ್, ಜನ ಅಂದ್ರೆ ಒಂದ್ ಹೆಣ್ಮಕ್ಳು ಧರ್ಮಸ್ಥಳ ಸಂಘ ಅವ್ರು ಇವ್ರು ಬರ್ತಾರೆ, ಅವ್ರಿಗೆ ಅವ್ರ ಸಹಾಯ ಒಂದ್ 100 ರೂಪಾಯಿ ಅಂತ ತಗೋತಾರೆ, ಮಧ್ಯಾಹ್ನ 3 ಗಂಟೆ ಬರ್ತಾರೆ, ಅವ್ರು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಡ್ತಾರೆ, ಸಿರಿಧಾನ್ಯ ಅಕ್ಕಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಆಮೇಲೆ ದ್ವಿದಳ ಧಾನ್ಯದು ಅನ್ಪಲಿಸು ಈಗ ರಾಗಿ ಕಲ್ಲಲ್ಲಿ ಬೇಳೆ ಮಾಡ್ತೀವಲ್ಲ ಅವೆಲ್ಲ ಬೇಳೆ ಮಾಡಿ ಒಸಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಅದ ಒಬ್ಬ ಒಂಚಿಲಕ್ಕೆ ಹೆಸರು ಬರ್ದು ಪ್ರತಿ ಸೋಮವಾರ ನಮ್ಮ ವ್ಯಾನ್ ಹೋಯ್ತದೆ, ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅವ್ರ ಬ್ಯಾಗ್ ಮುಖಾಂತರ ಫೋನ್ ಪೇ ಹಿಂಗೆ ಅವರು RTGS. ನಾನು ಯಾಕೆ ಕೇಳಿದೆ ಅಂದ್ರೆ ಮಾರುಕಟ್ಟೆ ಬಗ್ಗೆನೂ ಒಬ್ಬ ಈಗ ಬೆಳೆಗಾರ ಯೋಚನೆ ಮಾಡಬೇಕು. ಮಾರುಕಟ್ಟೆನೆ ದೊಡ್ಡ ಸಮಸ್ಯೆ ಆಗಿದ್ದು ಸರ್, ಈಗ ನಮ್ಗೆ ಎಷ್ಟು ಪದಾರ್ಥ ಇದ್ರು ಮಾರುಕಟ್ಟೆ ಎಲ್ಲ ಚೆನ್ನಾಗದೆ, ಪದಾರ್ಥಗಳು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೇಳ್ತಾ ಇದಾರೆ, ನಾವು ಅಷ್ಟ ಬೆಳಕೊಡಕ್ಕೆ ಆಯ್ತಲ್ಲ ನನ್ನ ಕೈಲಿ. ಬೇರೆ ರೈತರಿಗೂ ಆಸಕ್ತಿ ಹೇಳಿದೀವಿ ಬೆಳಕೊಡಿ ಅಂತ, ಬೇರೆ ರೈತರು ಜಾಸ್ತಿ ಆಸಕ್ತಿನೇ ಪಡ್ತಾರ, ನೀನೇ ಏನಾರ ಬೆಳೆದಿರಿ ಕೊಡು ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳ ಅಂತಾರೆ. ಯಾವ್ದಾರ ಆಸಕ್ತಿ ಬೆಳೆದಿರೋ ರೈತರು ತಿನ್ನಕ್ಕಾಗಷ್ಟು 10 ಕ್ವಿಂಟೆ 20 ಕ್ವಿಂಟೆ ಪದೇ ಸುದ ಬೆಳೀತಾವ್ರೆ. ಬೇರೆ ರೈತರು ನಮ್ಮಂಗೆ ಮಾರ್ಕೆಟ್ಗೆ ಮಾರ್ಕೆಟ್ ಮಾಡಿ ಇರೋವಂಥ ರೈತರುಗಳು ಬೆಳೆದು ಎಲ್ಲ ತಾಲೂಕು ಮಾಡ್ತಾರೆ, ಜಿಲ್ಲೆ ಮಾಡ್ತಾರೆ, ಹೋಬಳಿ ಮಾಡ್ತಾರೆ, ಅವರು ಬೆಳೆದು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಸರ್, ಅವ್ರಿಗೂ ಒಳ್ಳೆ ಬೆಲೆ ಸಿಗ್ತದೆ. ಅವರು ನಮ್ಮಂಗೆ ನೈಸರ್ಗಿಕ ಕೃಷಿಲಿ ಎಲ್ಲ ಸಮಗ್ರ ಕೃಷಿಲಿ ಬೆಳೆದು ಅವ್ರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಎಲ್ಲ ರೈತರಿಗೂ ಮಾರ್ಕೆಟು ಈಗ ತಕ್ಷಣಕ್ಕೆ ಯಾವ ರೈತ ನಾನು ನೈಸರ್ಗಿಕದಲ್ಲಿ ಬೆಳೆದಿರುವಂಥ ಪದಾರ್ಥ ನಂದು ಉಳ್ಕಂದಿಲ್ಲ ನಂದು ಹೋಗಿಲ್ಲ ಅಂತ ಒಬ್ಬ ಹೇಳೋಂಗೆ ಇಲ್ಲ, ಯಾರು ಹೇಳ್ತಾ ಇಲ್ಲ ನಮ್ ಕಣ್ಣು ಮಟ್ಟಿಗೆ. ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಮಾಡಿದ್ದಾರೆ, ಪ್ರಾಮಾಣಿಕ ರೈತರಲ್ಲೇ ನಮ್ದು ಬಯಲು ಸೀಮೆ ಬೆಳೆಗಾರರ ಸಂಘದಿಂದ ಎಲ್ಲಾನು ಗ್ರೂಪ್ ಒಂದು ಮಾಡ್ಕೊಂಡಿದ್ದಾರೆ. ಯಾವ ಒಬ್ಬ ರೈತ ಏನ್ ಬೆಳಿತಾನೆ ಅದೆಲ್ಲ ತಗೋಕೊಡ್ತಾನೆ, ಅವರು ಅಂಗಡಿ ಮುಖಾಂತರ ನೇರವಾಗಿ ಗ್ರಾಹಕಂಗ್ ಮಾರಿ ಅವನಿಗೆ ರೈತಂಗೆ ಉತ್ತಮ ಬೆಲೆನ ಕೊಡ್ತಾ ಇದ್ದಾರೆ. ಕೃಷ್ಣ ಅವರ ಇಷ್ಟೊತ್ತು ನಿಮ್ಮನ್ನ ಮಾತಾಡ್ತಾ ಇತ್ತು, ಈಗ ನಿಮ್ಮ ಶ್ರೀಮತಿ ಮಂಜುಳಾ ಅವರು ನಮ್ಮ ಜೊತೆ ಇದ್ದಾರೆ. ಮಂಜುಳಾ ಅವರ ಹೇಳಿ, ಈ ಕುಟುಂಬಕ್ಕೆ ಮದುವೆಯಾಗಿ ಬಂದ ಮೇಲೆ ಕೃಷಿಯನ್ನೇ ನಂಬಿ ಬದುಕುವಂತ ಒಬ್ಬ ಯೋಗಿ ಜೊತೆ ನೀವು ಇದ್ದೀರಿ, ಇಷ್ಟು ವರ್ಷ ಎಲ್ಲ ಬಾಳ್ವೆ ನಡೆಸಿದ್ದೀರಿ, ಇವರ ಏನೊಂದು ಯಶಸ್ಸಿದೆ ಅದಕ್ಕೆ ನೀವು ಸಹ ಪಾಲನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ರು. ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲೂ ನೀವು ಬಹುಮಾನಗಳನ್ನ ಗಳಿಸಿದ್ದೀರಾ ಅಂತ ಗೊತ್ತಾಯ್ತು, ಹೇಳಿ ಎಲ್ಲ ವಿವರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾವು ಒಂದು ರೈತ ಅಂತಲ್ಲ, ನಾವು ರೈತನ ಮಗಳಾಗೆ ಹುಟ್ಟಿ ಆದರೂ ನಮ್ಮ ಮನೆಯವರು ನಾವು ಕೈ ಮದುವೆ ಆದಮೇಲೆ ಇನ್ನೊಂದು ಪ್ರಪಂಚ, ಹೊಸ ಪ್ರಪಂಚ ನೋಡ್ದಂಗಾಯ್ತು. ತುಂಬಾ ಖುಷಿ ಇದೆ. ಒಂದು ವ್ಯವಸಾಯ ಅಂತ ಹೇಳ್ಕೊಳಕ್ಕೆ ಹಿಂಜರಿಯೋದು ಅಂತಲ್ಲ, ತುಂಬಾ ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ರೈತ ಮಹಿಳೆ, ರೈತನ ಒಬ್ಬ ಹೆಂಡತಿ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಈಗ ಅನೇಕ ಜನಗಳು ಏನು ಒಂದು ವ್ಯವಸ್ಥೆಯಲ್ಲಿ ಸರಿ ಇಲ್ಲದೆ ಕೆಲಸ ಮಾಡೋದ್ರು ಒಂದು ಬೆಂಗಳೂರಿಗೆ ಹೋದರೆ ಕೂಲಿ ಒಂದು ಅದು ಕೂಲಿನೇ. ನಾವು ರೈತರು ಅಂತ ಹೇಳ್ಕೊಳಕ್ಕೆ ಇಲ್ಲ ಹಳ್ಳಿಲಿ ಇಷ್ಟಪಡಲ್ಲ, ಸಿಟಿಗೆ ಹೋದರೆ ಜೀವನ ಅಂತ ಹೇಳ್ತಾರೆ. ಆದರೆ ಹಳ್ಳಿಲಿರುವಂಥ ಸ್ವಾವಲಂಬಿತ ಜೀವನದಲ್ಲಿ ಯಾರಿಗೂ ಕಮ್ಮಿ ಇಲ್ಲದೆ ಅಂತ ಜೀವನ ನಾವು ಮಾಡ್ಬೋದು.

ಸ್ವಾಮಿ 10-12 ವರುಷ ಬುತ್ತದೊಳಗಿದ್ದಂತ ಸುತ್ತಾರು ದೇಶಗಳ ಬಲ್ಲಂತ ಕಪನಿ ವರ್ಣದ ಗೋವು ಕರೆದು ನೀಡಿದರಂತೆ ವಿನಯದಿಂದಲೇ ತಪಗೈದು ವಿಪರೀತದಿಂದಲೇ ಜಪ ತಪಗಳ ಮಾಡುವ ಮುನಿ ಜೈತ ಜಂಗುಮ ದೇವಾ ಇಂತಹ ಕೃಪಿಯ ರಾಮನದೊಳಗಿರುವ ಲಿಂಗ ಸಂತೋಷ ಓದಿಸಿ